ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಈಗ ಸಮಯ 6:50 ಹಾಗೂ 40 ಸೆಕೆಂಡುಗಳು. ಇದೀಗ ನಮ್ಮ ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಅಡಿಕೆಗೆ ಸಿಂಪಡಣೆ ಮತ್ತು ಕೊಯ್ಲು, ಸವಾಲುಗಳು ಮತ್ತು ಪರಿಹಾರ, ಇದರ ಬಗ್ಗೆ ಕ್ಯಾಂಪ್ಕೋ ಉಪಾಧ್ಯಕ್ಷರಾದ ಶಂಕರ ನಾರಾಯಣ ಭಟ್ ಖಂಡಿಗೆ ಅವರೊಂದಿಗೆ ಸಂದರ್ಶನ. ಬಳಿಕ ಕೃಷಿ ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಅಡಿಕೆಗೆ ಸಿಂಪಡಣೆ ಮತ್ತು ಕೊಯ್ಲು, ಸವಾಲುಗಳು ಮತ್ತು ಪರಿಹಾರ, ಇದರ ಬಗ್ಗೆ ಕ್ಯಾಂಪ್ಕೋ ಉಪಾಧ್ಯಕ್ಷರಾದ ಶಂಕರ ನಾರಾಯಣ ಭಟ್ ಖಂಡಿಗೆ ಅವರೊಂದಿಗೆ ಸಂದರ್ಶನ ಕೇಳೋಣ. ಶಂಕರ ನಾರಾಯಣ ಖಂಡಿಗೆ ಅವರೇ ನಮಸ್ಕಾರ. ನಮಸ್ತೆ. ಕರಾವಳಿ ಜಿಲ್ಲೆಯಲ್ಲಿ ಅಡಿಕೆ ಒಂದು ಪ್ರಧಾನವಾದಂತಹ ಬೆಳೆ. ಹೆಚ್ಚು ಒತ್ತನ್ನ ಕೊಟ್ಟುಕೊಂಡು ಅಡಿಕೆ ಕೃಷಿಯನ್ನು ಮಾಡುವಂತಹ ರೈತರು ಇರುವಂತಹದ್ದು. ಇತ್ತೀಚಿನ ವರ್ಷಗಳಲ್ಲಿ ಉತ್ತಮವಾದಂತಹ ಒಂದು ಧಾರಣೆಯು ಕೂಡ ರೈತರಿಗೆ ಸಿಗ್ತಾ ಇದ್ರೆ, ಆದರೆ ಸವಾಲುಗಳನ್ನ ಅಥವಾ ಬೇರೆ ಬೇರೆ ಸಮಸ್ಯೆಗಳ ವಿಚಾರಕ್ಕೆ ಬಂದಾಗ ಅಡಿಕೆಗೆ ಸಿಂಪರಣೆ ಮಾಡುವಂತಹದ್ದು ಮತ್ತು ಕೊಯ್ಲು ಮಾಡುವಂತಹದ್ದು ಇದು ಒಂದು ಸಮಸ್ಯೆಯಾಗಿಯೇ ಕಾಡ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ. ಇದಕ್ಕೆ ಪ್ರಮುಖವಾದಂತಹ ಒಂದು ಹಿನ್ನೆಲೆ ಅಂತಂದ್ರೆ ಕುಶಲಕರ್ಮಿಗಳ ಒಂದು ಕೊರತೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಸಾಕಷ್ಟು ಪ್ರಗತಿ ಇತ್ತೀಚಿನ ವರ್ಷಗಳಲ್ಲಿ ಕಾಣ್ತಾ ಇದೆ ಅಂತ ಕೇಳಿದ್ದೀವಿ. ಉತ್ತರ ಕನ್ನಡದಲ್ಲಿಯೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳಾಗಿವೆ, ದಕ್ಷಿಣ ಕನ್ನಡದಲ್ಲಿಯೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಹೇಳಿ, ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ ಅಡಿಕೆಯ ಬೆಳೆಯದ್ದು ಮತ್ತು ಕೃಷಿಯದ್ದು? ಅಡಿಕೆಯ ಬೆಳೆ ಉತ್ತಮ ಇದೆ, ವರ್ಷದಿಂದ ವರ್ಷಕ್ಕೆ ಕೆಲವು ಕಡೆ ಉತ್ತಮ ಇದೆ. ಆದ್ರೆ ಮುಖ್ಯವಾಗಿ ಕೃಷಿಕನಿಗೆ ತೊಂದರೆ ಕೊಡುವುದು ಹವಾಮಾನ. ಹವಾಮಾನ ವೈಪರೀತ್ಯಗಳು ಬಂದಾಗ ಬೆಳೆ ಕಡಿಮೆ ಆಗ್ತದೆ. ಆದ್ರೆ ಅದೇ ರೀತಿ ಕೆಲವು ಕಡೆ ಪ್ರಾದೇಶಿಕವಾದ ವ್ಯತ್ಯಾಸಗಳಿದ್ದ ಕಡೆ ಉತ್ತಮ ಬೆಳೆ ಕೂಡ ಆಗಿದೆ. ಯಾವುದೇ ಇದ್ರೂ ಕ್ಯಾಂಪ್ಕೋ ಕಳೆದ 1-2 ವರ್ಷದಿಂದ ಅಡಿಕೆಗೆ ಸಾರ್ವತ್ರಿಕವಾದ ದಾಖಲೆ ಬೆಲೆಯನ್ನ ಕೊಡ್ತಾ ಇದೆ. ಇದೀಗ 540-560 ಭಾರಿ ವೇಗದಿಂದ ಬೆಲೆ ಏರ್ತಾ ಇದೆ. ಕೃಷಿಕರು ತುಂಬಾ ಸಂತೋಷದಲ್ಲಿದ್ದಾರೆ. ಆದ್ರೆ ಈ ಸಂತೋಷ ಅವರಿಗೆ ಎಲ್ಲ ಕಡೆ ಸಿಗ್ತಾ ಇಲ್ಲ. ಯಾಕಂದ್ರೆ ಅಡಿಕೆ ಕೊಯ್ಲು ಮತ್ತು ಸಿಂಪಡಣೆ ಅವರಿಗೆ ಇದೀಗ ಯಾವತ್ತೂ ತಲೆನೋವಾಗಿ ಕಾಡ್ತಾ ಇತ್ತು. ಆದ್ರೆ ಒಂದು ವಿಶೇಷ ಸಂಗತಿ ಅಂದ್ರೆ ಉತ್ತರ ಕನ್ನಡ ಎಡಳ್ಳಿ ತ್ಯಾಗಲಿ ಸೊಸೈಟಿಗಳ ಮತ್ತು ಅಲ್ಲಿಯ ಕೃಷಿಕರು ಈಗ ಕಾರ್ಬನ್ ಫೈಬರ್ ದೋಟಿಯ ಮೂಲಕ ಅಡಿಕೆ ಕೊಯ್ಲು ಮತ್ತು ಸಿಂಪಡಣೆಯನ್ನು ತುಂಬಾ ಸುಲಭವಾಗಿ ಸುಲಲಿತವಾಗಿ ಮಾಡ್ತಾ ಇದ್ದಾರೆ ಎಂಬ ವಿಷಯ ನಮ್ಮ ಕೃಷಿಕರಿಗೆ ಅದು ಒಂದು ಆಂದೋಲನ ರೂಪವಾಗಿ ದಕ್ಷಿಣ ಕನ್ನಡ ಮತ್ತು ಕರಾವಳಿಯ ಜಿಲ್ಲೆಗಳಿಗೆ ಬರಲಿಕ್ಕೆ ಆರಂಭವಾಗಿದೆ. ಅದಕ್ಕೆ ಕ್ಯಾಂಪ್ಕೋ ತನ್ನ ಜವಾಬ್ದಾರಿ ಸಾಮಾಜಿಕ ಬದ್ಧತೆಯನ್ನು ತೋರಿಸಿ ಆ ಆಂದೋಲನವನ್ನು ಈ ಕಡೆ ಪಸರಿಸಲು ಪ್ರಮುಖ ಹೆಜ್ಜೆಯನ್ನು ಊರಿದೆ. ಕಾರ್ಬನ್ ಫೈಬರ್ ದೋಟಿ ಪ್ರವೇಶ ಮಾಡುವುದಕ್ಕಿಂತ ಮೊದಲು ಸದ್ಯದಲ್ಲಿ ಒಂದು ಸಾಂಪ್ರದಾಯಿಕವಾದಂತಹ ಒಂದು ಪದ್ಧತಿಯಲ್ಲಿ ಏನೇನು ನ್ಯೂನತೆಗಳು, ಏನೇನು ಸವಾಲುಗಳಿವೆ? ತುಂಬಾ ಸವಾಲಿತ್ತು. ಯಾಕಂದ್ರೆ ಒಂದು ಈ ಕುಶಲಕರ್ಮಿಗಳ ಕೊರತೆ. ಯಾರು 50 ದಾಟಿದ ಮಾತ್ರ ಕುಶಲ ಏಜ್ ದಾಟಿದ ಕುಶಲಕರ್ಮಿಗಳಿದ್ರು, ಸಣ್ಣ ಯುವಕರು ಅಂದ್ರೆ 25-30 ಆ ಹರೆಯದವರು ಯಾರು ಹೊಸ ಸೇರ್ಪಡೆ ಈ ಕುಶಲಕರ್ಮಿ ಕ್ಷೇತ್ರಕ್ಕೆ ಆಗ್ತಾ ಇರಲಿಲ್ಲ. ಮತ್ತೆ ಯಾವತ್ತು ಸವಾಲಿತ್ತು ಮಳೆ ಬರುವಾಗ ಮತ್ತು ಈ ಮರ ಜಾರುವ ಸ್ಥಿತಿ ಇತ್ತು. ಮತ್ತೊಂದು, ಈ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಈ ಮರದಿಂದ ಬಿದ್ದು ಅಸುನಗಿದ್ದಾರೆ, ಮತ್ತೆ ಮಾರಣಾಂತಿಕವಾಗಿ ಗಾಯಗೊಂಡು ಜೀವನ ಪರ್ಯಂತ ಬೆಡ್ ರಿಡನ್ ಆಗಿದ್ದಾರೆ. ಬೆನ್ನುಮೂಳೆ ಮುರಿತಕ್ಕೊಳಗಾಗಿ ಜೀವನ ಪರ್ಯಂತ ಹಾಸಿಗೆಯಲ್ಲಿ ನರಳಾಡುವ ಸ್ಥಿತಿ ಬಂದಿತ್ತು. ಇದು ದೊಡ್ಡ ಸವಾಲು ಕೃಷಿಕನಿಗೆ. ಅವನಿಗೆ ಕೊಯ್ಲಿನ ಸಮಯದಲ್ಲಿ ಕಾರ್ಮಿಕರು ಸಿಗ್ತಾ ಇರಲಿಲ್ಲ, ಸಿಂಪಡಣೆ ಹಂತದಲ್ಲಿ ಕಾರ್ಮಿಕರು ಸಿಗ್ತಾ ಇರಲಿಲ್ಲ. ಇದರಿಂದ ಅವ ಇಡೀ ವರ್ಷ ತನ್ನ ಕೃಷಿ ಕೆಲಸಗಳನ್ನ ಮಾಡಿ ಅಡಿಕೆ ಮರಗಳನ್ನು ಸಾಕಿ ಫಸಲು ಬಂದರೂ ಕೂಡ ಕೊನೆಗೆ ಮಳೆಗಾಲದಲ್ಲಿ ಸಮಯಕ್ಕೆ ಸರಿಯಾದ ಸಿಂಪಡಣೆ ಸಿಗದೆ ಎಷ್ಟೋ ಕಳವನ್ನು ತನ್ನ ಭವಿಷ್ಯದ ಬೆಳೆಯನ್ನು ಕಳೆದುಕೊಂಡಿದ್ದಾನೆ. ಅಂತ ದೊಡ್ಡ ಸವಾಲಿತ್ತು. ಆ ಸವಾಲನ್ನು ಈಗ ಕಾರ್ಬನ್ ಫೈಬರ್ ದೋಟಿ ಆಂದೋಲನ ಏನಿದೆ, ಈ ಹೊಸತನ ಏನಿದೆ, ಈ ಹೊಸ ಕ್ರಾಂತಿ ಏನಿದೆ, ಅದು ಸುಲಭವಾಗಿ ಅದನ್ನು ನಿವಾರಿಸುತ್ತದೆ ಎಂಬ ವಿಶ್ವಾಸ ನಮಗಿದೆ. ಇನ್ನೂ ಒಂದು ಪ್ರಶ್ನೆಯನ್ನು ಇದಕ್ಕೆ ಸೇರಿಸಬೇಕು. ಈಗ ಸಾಂಪ್ರದಾಯಿಕವಾಗಿ ಇರುವಂತಹ ಒಂದು ಬಿದಿರಿನ ದೋಟಿ ಇದೆಯಲ್ಲ, ಅದರಲ್ಲಿ ಒಂದು ಏನೇನು ಸಮಸ್ಯೆಗಳಿವೆ? ಸಾಂಪ್ರದಾಯಿಕ ಬಿದಿರಿನ ದೋಟಿ ಸರ್, ಅದು ಎಲ್ಲ ಕಡೆ ಸಿಗ್ತಾ ಇಲ್ಲ. ಮತ್ತೆ ಬೇಕಾದ ಅಳತೆಗಲ್ಲಿ ಉದ್ದನೆಯ ಉದ್ದದಲ್ಲಿ ಕೂಡ ಆ ಉದ್ದದ ಅಳತೆಯಲ್ಲಿ ಕೂಡ ಸಿಗ್ತಾ ಇಲ್ಲ. ಮತ್ತೊಂದು ಅದರ ಕ್ವಾಲಿಟಿ ತುಂಬಾ ಸಮಸ್ಯೆ ಇದೆ. ಯಾಕೆಂದ್ರೆ ಅದನ್ನು ಗೊನೆಗೆ ಹಾಕಿ ಎಳೆಯುವ ಹಂತದಲ್ಲಿ ತುಂಡಾಗುವ ಸಂಗತಿ ತುಂಬಾ ಇದೆ. ಒಂದು ದೋಟಿ ತುಂಡಾಗಿ ಹೋದ್ರೆ ಆವ ಕಾರ್ಮಿಕ ಆವತ್ತು ಕೆಲಸ ಮಾಡುವ ಸ್ಥಿತಿ ಇಲ್ಲ, ಅಂತ ಸಮಸ್ಯೆ ಇದೆ. ಮತ್ತೆ ಅದು ಬಿದಿರಿನ ಮೂಲಕ ಬರುವಾದ ಕಾರಣ ಈ ಬಿದಿರು ಅದು 50-60 ವರ್ಷಕ್ಕೆ ಒಮ್ಮೆ ಅದು ಹೂ ಬಂದು ಆ ಬಿದಿರು ಅಳಿದು ಹೋದ ಸಮಯದಲ್ಲಿ ಕೂಡ ಈ ದೋಟಿಗಳು ಲಭ್ಯತೆ ತುಂಬಾ ಕಡಿಮೆ ಇದೆ, ದೋಟಿಗಳ ಲಭ್ಯತೆ ಸಿಗ್ತಾ ಇಲ್ಲ. ಇದು ಕೂಡ ಒಂದು ಕೃಷಿಕನಿಗೆ ಕಾರ್ಮಿಕನಿಗೆ ಸಮಸ್ಯೆಯಾಗಿದೆ. ಅಂದ್ರೆ ಈಗ ಬಿದಿರು ದೋಟಿಗೆ ಪರ್ಯಾಯವಾಗಿ ಅಲ್ಯೂಮಿನಿಯಂ ದೋಟಿಗಳು ಕೂಡ ಬಂದವು, ಅದರ ಒಂದು ಸಮಸ್ಯೆಗಳೇನು? ಅಲ್ಯೂಮಿನಿಯಂ ದೋಟಿ ಬಂದಿದೆ, ಆದ್ರೆ ಅದು ತುಂಬಾ ಅಪಾಯಕರ. ಯಾಕಂದ್ರೆ ತೋಟದ ಒಳಗೆ ವಿದ್ಯುತ್ ಲೈನ್ಗಳು ಹೋದಲ್ಲಿ ಅದು ಈಗಾಗಲೇ ತುಂಬಾ ಕಡೆ ಸಮಸ್ಯೆ ಆಗಿದೆ. ಮತ್ತೆ ಈ ದೋಟಿಗಳು ಯಾಕಂದ್ರೆ ಅದು ಕಾರ್ಮಿಕನಿಗೆ ಭಾರ ಜಾಸ್ತಿ ಆಗ್ತದೆ. ಮರ ಹತ್ತಿ ಕೊಯ್ಲು ಮಾಡುವ ಹಂತದಲ್ಲಿ ತುಂಬಾ ಭಾರ ಇದೆ, ಆ ಭಾರದ ದೊಡ್ಡ ಸಮಸ್ಯೆ ಆಗ್ತದೆ. ಎಲ್ಲರೂ ಅದನ್ನು ನಂಬಿಕೊಳ್ಳಲಿಲ್ಲ, ಅವರಿಗೆ ವಿಶ್ವಾಸ ಇಲ್ಲ ಅದರಲ್ಲಿ ಕೆಲಸ ಮಾಡ್ತೇವೆ ಅಂತ. ಕಾರ್ಮಿಕನೂ ಒಪ್ಪಿಕೊಳ್ಳಿಲ್ಲ, ಕೃಷಿಕನು ಕೂಡ ಅದನ್ನು ಒಪ್ಪಿಕೊಳ್ಳಿಲ್ಲ. ಈ ಕಾರ್ಬನ್ ಫೈಬರ್ ದೋಟಿಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದರ ಪ್ರವೇಶ ಹೇಗಾಯಿತು ಈಗ ಉತ್ತರ ಕನ್ನಡದಲ್ಲೂ ಅಥವಾ ಬೇರೆ ಜಿಲ್ಲೆಗಳಲ್ಲಿ ಬೇರೆ ದೇಶಗಳಲ್ಲಿಯೂ ಕೂಡ ಇದರ ಬಳಕೆ ಆಗ್ತಾ ಇದೆಯಾ ಹೇಗೆ? ಇದು ಬೇರೆ ದೇಶದಲ್ಲಿ ಮುಖ್ಯವಾಗಿ ಇದು ಭಾರತಕ್ಕೆ ಆಮದಾಗುವ ಒಂದು ಉತ್ಪನ್ನ. ವಿದೇಶದಲ್ಲಿ ಎತ್ತರದ ಕಟ್ಟಡದ ಗಾಜಿನ ಮಂಜನ್ನು ತೆಗೆಯಲೇಬೇಕಾಗಿ ಈ ಕಾರ್ಬನ್ ಫೈಬರ್ ಉಪಯೋಗ ಆಗ್ತದೆ. ಅದನ್ನು ಭಾರತಕ್ಕೆ ತಂದು ಈ ಕೃಷಿ ಕಾರ್ಯಗಳಿಗೆ ಬಳಕೆ ಮಾಡಿದ್ದು ಒಂದು ಅದ್ಭುತ. ಇದು ಉತ್ತರ ಕನ್ನಡದಲ್ಲಿ ಈಗಾಗಲೇ ಕಳೆದ 3-4 ವರ್ಷದಲ್ಲಿ ಹೊಸ ರೀತಿಯಲ್ಲಿ ಕೃಷಿಗೆ ಬಳಕೆಯಾಗಿತ್ತು. ನಮ್ಮ ಅಡಿಕೆ ಕೃಷಿಕರ ಒಂದು ನೆಚ್ಚಿನ ಪತ್ರಿಕೆ ಆದ ಅಡಿಕೆ ಪತ್ರಿಕೆ ಮತ್ತು ಅದರ ಸಂಪಾದಕರಾದ ಶ್ರೀಪಡ್ರೆ ಹಾಗೂ ಅವರ ಬಳಗ ಅದನ್ನು ದಕ್ಷಿಣ ಕನ್ನಡದ ಈ ಭಾಗಕ್ಕೆ ಪರಿಚಯ ಮಾಡಿತ್ತು. ಕ್ಯಾಮ್ಕೊ ಕೂಡ ಇದನ್ನು ಶ್ರೀಪಡ್ರೆಯವರ ಆ ಒಂದು ಸಹಕಾರದಿಂದ ಅವರ ಒಂದು ಪೂರಕ ಬೆಂಬಲದಿಂದ ಕ್ಯಾಮ್ಕೊ ಇದನ್ನು ಕೈಗೆತ್ತಿಕೊಂಡಿತು. ಈಗ ಹೇಳಿ, ಈಗ ಕಾರ್ಬನ್ ಫೈಬರ್ ದೋಟಿಯ ಒಂದು ವಿಶೇಷತೆ ಏನು, ಏನೇನು ಅನುಕೂಲತೆ ಉಂಟು ಇದರಲ್ಲಿ ಈ ಬಗ್ಗೆ? ಕಾರ್ಬನ್ ಫೈಬರ್ ದೋಟಿ ನಿಮಗೆ 70-80 ಅಡಿ ಉದ್ದದ ದೋಟಿ ಕೂಡ ಕೇವಲ 3.5-4 ಕೆಜಿ ಭಾರ ಇದೆ, ತೂಕ ತುಂಬಾ ಕಡಿಮೆ ಇದೆ. ಅದು ಎತ್ತರದ 60-80 ಅಡಿ ಎತ್ತರದ ಅಡಿಕೆ ಮರದ ಕೊಯ್ಲು ಮತ್ತು ಅಡಿಕೆ ಮರಗಳಿಗೆ ಸಿಂಪಡಣೆ ಮಾಡಲಿಕ್ಕೆ ತುಂಬಾ ಸರಳ ವಿಧಾನ ಅದು. ಕಾರ್ಬನ್ ಫೈಬರ್ ದೋಟಿಯ ಮೂಲಕ ಕೆಲಸ ತುಂಬಾ ಸರಳ. ಎರಡನೆಯದು ಇನ್ನೊಂದು ಮಡಿಚುವಂತ ಒಂದು ಅವಕಾಶ ಇದೆ ಅಂತ, ಫೋಲ್ಡಿಂಗ್ ಅಂದ್ರೆ ಫೋಲ್ಡಿಂಗ್ ಅವಕಾಶ ಇದೆ. ಸುಮಾರು 10 ಫೀಟಿನ ಅಷ್ಟು ಮಡಚಿ ಅದನ್ನು ಎಲ್ಲಿಗೆ ಬೇಕಾದ್ರೂ ನಮಗೆ ತೆಗೆದುಕೊಂಡು ಹೋಗ್ಬೋದು. ಯಾಕಂದ್ರೆ ತೂಕ ಇರುವುದು 4 ಕೆಜಿ. ಬೈಕಿನಲ್ಲಿ ಕೂಡ ಕಟ್ಟಿಕೊಂಡು ಹೋಗ್ತಾರೆ. ನಾವು ತರಬೇತಿ ಕೊಡುವಾಗ ನಮ್ಮ ವಿಟ್ಲ ಸಿಪಿಸರೈಯಲ್ಲಿ ಕ್ಯಾಂಪ್ ತರಬೇತಿ ಕೊಡುವ ಹಂತದಲ್ಲಿ ನಮ್ಮ ಶಿಬಿರಾರ್ಥಿಗಳು ಅದನ್ನು ಬೈಕಿನಲ್ಲಿ ಕಟ್ಟಿಕೊಂಡು ಹೋಗಿ ತೋಟಕ್ಕೆ ಹೋಗ್ತಾ ಇದ್ದು ಆ ಒಂದು ಚಂದ ಈಗಲೂ ನನಗೆ ಕಣ್ಣಿಗೆ ಕಟ್ತಾ ಇದೆ. ಈಗ ಇದನ್ನ ಸಿಂಪರಣೆಗೂ ಕೂಡ ಬಳಕೆ ಮಾಡಬಹುದು, ಜೊತೆಗೆ ಕೊಯ್ಲಿಗೂ ಕೂಡ ಬಳಕೆ ಮಾಡಬಹುದು ಅಂತ ಹೇಳಿದ್ರಿ. ಇದ್ರ ಬಗ್ಗೆ ಈ ಒಂದು ಮೈನರ್ ವ್ಯತ್ಯಾಸವನ್ನು ಹೇಗೆ ಮಾಡ್ಕೋಬೇಕು ಅಂತ? ಕೊಯ್ಲಿನ ಹಂತದಲ್ಲಿ ಅದಕ್ಕೆ ಕತ್ತಿಯನ್ನ ಜೋಡಣೆ ಮಾಡುವುದು ತುದಿಗೆ. ಅಥವಾ ನಾವು 10 ಫೀಟಿನ ದೋಟಿಯನ್ನು, ಯಾಕಂದ್ರೆ ನಿಮಗೆ ಅಂತರ ಇದೆ. ನಾವು ಹಿಂದೆಲ್ಲ ನಮ್ಮ ಈ ರೇಡಿಯೋ ಏನಿದೆ, ರೇಡಿಯೋದ ಏರಿಯಲ್ ಸಿಸ್ಟಮ್, ಸುಲಭದಲ್ಲಿ ನಾವು ಅದನ್ನು ವಿವರಿಸಬೇಕಿದ್ರೆ ರೇಡಿಯೋದ ಏರಿಯಲ್ ಸಿಸ್ಟಮ್, ಅದು ಕ್ಲ್ಯಾಂಪ್ ಇದೆ. ಕ್ಲ್ಯಾಂಪ್ ಒಂದು ಕ್ಲ್ಯಾಂಪ್ ಬಿಚ್ಚಿ ಅದನ್ನು ಉದ್ದನೆ ಮಾಡ್ತಾರೆ. ಹಾಗೆ ಅದು ಆ ರೀತಿ ಮುಂದುವರಿ ನಮಗೆ ಎಷ್ಟು ಅಳತೆಯ ಎತ್ತರದವರೆಗೆ ಅದನ್ನು ಎತ್ತರಿಸಬೇಕೋ ಅದಕ್ಕೆ ಬೇಕಾದ ವ್ಯವಸ್ಥೆ ಆ ದೋಟಿಯಲ್ಲಿದೆ. ಅದನ್ನು ಎತ್ತರಿಸಿ ಕೊನೆಯ ತುದಿಗೆ ಆರಂಭದಲ್ಲೇ ಅದನ್ನು ಕತ್ತಿಯನ್ನು ಸಿಕ್ಕಿ ಜೋಡಣೆ ಮಾಡಿ ಕೊಯ್ಲು ಮಾಡ್ತಾರೆ. ಆ ಕತ್ತಿ ಅಂದ್ರೆ ಇಲ್ಲಿ ವಿಶೇಷತೆ, ನಾನು ಅದನ್ನು ಉಲ್ಲೇಖ ಮಾಡಲೇಬೇಕು. 150 ಗ್ರಾಮಿಗಿಂತ ಜಾಸ್ತಿ ಕತ್ತಿಯ ತೂಕ ಇರಬಾರದು. ತೂಕ ಇದ್ರೆ ಈ ಯಾರು ಕೊಯ್ಲು ಮಾಡ್ತಾರೆ ಅವರಿಗೆ ಅದನ್ನ ಬ್ಯಾಲೆನ್ಸ್ ಸ್ವಲ್ಪ ಕಷ್ಟ ಆಗ್ತದೆ. ಹೌದು, ಈ ಕತ್ತಿಯಲ್ಲಿಯೂ ಕೂಡ ಏನೋ ಇದಕ್ಕಂತಲೇ ಸ್ಪೆಸಿಫಿಕ್ ಆಗಿ ಮಾಡಿರುವಂತಹ ಕತ್ತಿಯ ಹೇಗೆ ಇದು? ಹೌದು, ಇದಕ್ಕಂತಲೇ ಕತ್ತಿಯನ್ನು ಅದು ವಿಶೇಷವಾಗಿ ತಯಾರಿಸ್ತಾರೆ. ಯಾಕಂದ್ರೆ ಅದು ನೇರವಾಗಿ ಎಲ್ ಶೇಪಿನಲ್ಲಿ ಇರ್ತದೆ, ತುದಿ ಭಾಗ ಬಾಗಿಕೊಂಡು ಇರಬಾರದು. ಯಾಕಂದ್ರೆ ಗೊನೆಯ ಬುಡಕ್ಕೆ ಕತ್ತಿಯನ್ನು ಜೋಡಣೆ ಮಾಡುವ ಕಾರಣ ಮತ್ತೊಂದು ಗೊನೆಗೆ ಅದರ ಮೇಲಿನ ಗೊನೆಗೆ ತಾಗದ ರೀತಿಯಲ್ಲಿ ಆ ಜಾಗ್ರತೆಯಲ್ಲಿ ಅದನ್ನು ತಯಾರು ಮಾಡಿದ್ದಾರೆ. ಆ ಒಂದು ಚಾಕಚಕ್ಯತೆಯಲ್ಲಿ ಅದನ್ನು ತಯಾರು ಮಾಡಿದ್ದಾರೆ. ಮಾಮೂಲಿಯಾಗಿ ಹುಲ್ಲು ಕತ್ತರಿಸುವಂತಹ ಕತ್ತಿಯನ್ನು ಉಪಯೋಗಿಸುವ ಹಾಗಿಲ್ಲ, ಎಲ್ಲ ಆಕಾರದಲ್ಲಿ ಇರುವ ಎಲ್ಲ ಆಕಾರದಲ್ಲಿ ಇದೆ. ಸರಿ, ಇದರಲ್ಲಿ ಸಿಂಪರಣೆ ಮಾಡುವುದಿದ್ರೆ ಹೇಗೆ ವ್ಯವಸ್ಥೆಯನ್ನು ಮಾಡ್ಕೋಬೇಕು? ಸಿಂಪರಣೆ ಮಾಡುವುದಿದ್ರೆ ಅದಕ್ಕೆ ಪ್ರತ್ಯೇಕವಾದ ಪೈಪು ಜೋಡಣೆ ಮಾಡಬೇಕಾಗ್ತದೆ. ಅದು ಹೊರಗಿನಿಂದಲೂ ಜೋಡಣೆ ಮಾಡಬಹುದು, ದೋಟಿಯ ಒಳಗಿನಿಂದಲೂ ಕೂಡ ಈ ವೈರ್ ಅನ್ನು ಸಿಂಪಡಣೆಯ ವೈರ್ ಇದೆ ಏನಿದೆ ಅದನ್ನು ಜೋಡಣೆ ಮಾಡಬಹುದು. ಅದು ಮೊದಲೇ ಜೋಡಣೆ ಮಾಡಬೇಕಾಗ್ತದೆ. ನಾವು ದೋಟಿಯನ್ನು ಎತ್ತರಿಸುವುದಕ್ಕಿಂತ ಮೊದಲೇ ಜೋಡಣೆ ಮಾಡಿದ ನಂತರ ಈ ಸಿಂಪಡಣೆ ಆರಂಭ ಆಗ್ತದೆ. ಅಂದ್ರೆ ಪೈಪ್ ಮತ್ತು ಮದ್ದು ಅದರೊಳಗಡೆ ಹೋಗ್ತಾ ಇರ್ತದೆ, ಅವಾಗ ಅದು ಭಾರ ಜಾಸ್ತಿ ಆಗುದಿಲ್ವ? ಇಲ್ಲ, ಅದಕ್ಕೆ ಬೇಕಾಗಿ ಪೈಪ್ ಕೂಡ ತುಂಬಾ ಸಪುರದ ಪೈಪ್ ಇದೆ, ಅದಕ್ಕಾಗಿ ಅದನ್ನು ತಯಾರು ಮಾಡಲಾಗಿದೆ. ಈ ಕಾರ್ಬನ್ ಫೈಬರ್ ದೋಟಿಯಲ್ಲಿ ಸಿಂಪಡಣೆ ಮಾಡಲಿಕ್ಕೆ ಪ್ರತ್ಯೇಕ ಪೈಪ್ ಇದೆ. ನಾವು ಮಾಮೂಲಿ ನಾವು ಸಾಂಪ್ರದಾಯಿಕ ರೀತಿಯಲ್ಲಿ ಸಿಂಪಡಣೆ ಮಾಡುವ ಪೈಪಿಗೂ ಅದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಗುರವಾದ ಪೈಪ್. ಆಮೇಲೆ ಈಗ ಈ ಕ್ಲ್ಯಾಂಪ್ ಅಂತ ಹೇಳಿದ್ರೆ ಇದು ಸಡಿಲವಾಗುವಂತಹದ್ದು ಅಥವಾ ಅದು ಸಮಸ್ಯೆ ಏನಾದರೂ ಕೊಡ್ತದ? ಅದು ನಮ್ಮಲ್ಲೇ ಯಾವತ್ತೂ ಈ ಕಾರ್ಬನ್ ಫೈಬರ್ ದೋಟಿ ನಾವು ಖರೀದಿ ಮಾಡುವ ಹಂತದಲ್ಲಿ ಅದಕ್ಕೆ ಬೇಕಾದ ಇದು ಫಿಟ್ಟಿಂಗ್ಸ್ ಅನ್ನು ಅವರು ಕೊಟ್ಟಿರ್ತಾರೆ. ಎಲ್ಎನ್ ಕೆ ಅಂತ ಒಂದಿದೆ. ಆ ಎಲ್ಎನ್ ಕೆ ನಮ್ಮ ಕೈಯಲ್ಲಿ, ತೋಟಕ್ಕೆ ನಾವು ಹೋಗುವಾಗಲೂ ಕೂಡ ನಮ್ಮ ಕೈಯಲ್ಲಿ ಎಲ್ಎನ್ ಕೆ ಇದ್ರೆ ಈ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಅದರ ಕೀಗಳು ಸಡಿಲವಾದಾಗ ಅದನ್ನು ಗಟ್ಟಿ ಮಾಡಿಕೊಂಡ್ರೆ ಸಮಸ್ಯೆಗಳೇ ಬರುವುದಿಲ್ಲ. ಬೇಕಾದಾಗೆ ಅದು ನಾವು ಉಪಯೋಗ ಮಾಡಬಹುದು. ಇನ್ನು ಈ ತರಬೇತಿಯ ಬಗ್ಗೆ ಹೇಳಿಗ ಸಾಕಷ್ಟು ಈಗ ಸಿ ಪಿ ಸಿ ಆರ್ ಐ ವಿಟ್ಲದಾಗ್ಬೋದು ಅಥವಾ ಬೇರೆ ಬೇರೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ಗಳು ಸಂಘಗಳಾಗ್ಬೋದು, ಇಲ್ಲಿಯೂ ಕೂಡ ಈ ಉತ್ಸಾಹಿ ಯುವಕರಿಗೆ ತರಬೇತಿಯನ್ನು ನೀಡಲಾಗಿತ್ತು ಅಂತ, ಇದರ ಒಂದು ಆಯೋಜನೆಯನ್ನು ಹೇಗೆ ಮಾಡಿದಿರಿ? ಇದು ತುಂಬಾ ಮುಖ್ಯ ವಿಷಯ. ಈ ನಮ್ಮ ಕಾರ್ಬನ್ ಫೈಬರ್ ದೋಟಿಯ ಕೆಲಸಗಳು ಒಂದು ಆಂದೋಲನ ರೂಪ ಪಡೆದುಕೊಂಡದ್ದೇ ಇಲ್ಲಿ. ಜನವರಿ 2ನೇ ವಾರ ನಾವು ಕ್ಯಾಂಪ್ಕೋ ನೇತೃತ್ವದಲ್ಲಿ ಅಡಿಕೆ ಪತ್ರಿಕೆ, ಸಿ ಪಿ ಸಿ ರೇವಿಟ್ಲ, ಅಖಿಲ ಭಾರತ ಅಡಿಕೆ ಬೆಳೆಗಾರ ಸಂಘ ಇವರ ಸಹಯೋಗದಲ್ಲಿ ನಾವು 3 ದಿವಸಗಳ ಶಿಬಿರಗಳನ್ನು ಅಲ್ಲಿ ಮಾಡಿದ್ದೇವೆ. 3 ದಿವಸದ ವಸತಿಯುಕ್ತ ಶಿಬಿರ. ಒಟ್ಟು 19 ಯುವಕರು ಆ ಶಿಬಿರದಲ್ಲಿ ಭಾಗವಹಿಸಿದ್ರು. ಆ ಶಿಬಿರದ ಕೊನೆಯ ದಿವಸ ನಾವು ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಯ ಸಹಕಾರಿ ಸಂಘಗಳ ಅಧಿಕೃತರನ್ನು ಅಲ್ಲಿಗೆ ಕರೆದಿದ್ದೆವು. ನೀವು ಶಿಬಿರ ನೋಡಿ, ಕೊಯ್ಲು ನೋಡಿ, ಸಿಂಪಡಣೆ ನೋಡಿ, ಕೊನೆಗೆ ನಮ್ಮ ಸಂವಾದದಲ್ಲಿ ಭಾಗವಹಿಸಿ ಅಂತ ನಾವು ಅವರಿಗೆ ಕರೆಗೊಟ್ಟಿದ್ದೇವೆ. ತುಂಬ ಸಹಕಾರಿ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸಿಬ್ಬಂದಿಗಳು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವರಿಗೆ ನಾವು ಕರೆ ಕೊಟ್ಟದ್ದು ಇದನ್ನು, ನಾವು ಈ ಒಂದು ಆಂದೋಲನವನ್ನು ಇಲ್ಲಿ ಒಂದು ಮಾದರಿ ಶಿಬಿರದ ಮೂಲಕ ಮಾಡಿ ತೋರಿಸಿದ್ದೇವೆ. ಇದನ್ನು ಪಸರಿಸುವ ಜವಾಬ್ದಾರಿ ನಿಮ್ಮದ್ದು. ಯಾಕಂದರೆ ಸಹಕಾರಿ ಸಂಘಗಳು ಯಾವತ್ತೂ ಕೃಷಿಕರ ಹತ್ತಿರ ಇರುವವರು. ಅವರಿಗೆ ಅವರ ಕಷ್ಟಗಳು, ಅವರ ಕಾರ್ಪಣ್ಯಗಳು ಸುಲಭದಲ್ಲಿ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಇರುವುದು ಮತ್ತು ಅವರಿಗೆ ಅನುಭವ ಆಗುವುದು ನಮ್ಮ ಸಹಕಾರಿ ಸಂಘಗಳಿಗೆ. ಹಾಗಾಗಿ ನಾವು ಅವರಿಗೆ ಇದನ್ನು ಮಾಡಬೇಕು ಅಂತ ಒಂದು ಒತ್ತಾಸೆಯನ್ನು ಕೂಡ ಅವರ ಮೂಲಕ ಮಾಡಿದ್ದೇವೆ. ಈಗ ಈ ಕಾರ್ಬನ್ ಫೈಬರ್ ದೋಟಿಯ ಮೂಲಕ ಕೊಯ್ಲು ಮಾಡುವಂತಹ ಒಂದು ಸಂದರ್ಭದಲ್ಲಿ ವೈಯಕ್ತಿಕ ಸುರಕ್ಷತೆಯನ್ನು ಯಾವ ರೀತಿ ಮಾಡ್ಕೋಬೇಕು? ಕಾರ್ಬನ್ ಫೈಬರ್ ದೋಟಿಯ ಅದರ ಉಪಯೋಗದ ಹಂತದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ವಿದ್ಯುತ್ ತಂತಿ. ಎಲ್ ಟಿ ಆಗಲಿ, ಎಚ್ ಟಿ ಲೈನು ನಮ್ಮ ತೋಟದಲ್ಲಿ ಹಾದು ಹೋಗ್ತಿದ್ರೆ ಅದಕ್ಕೆ ತಾಗಿಸಬಾರದು, ತುಂಬ ಅಪಾಯಕಾರಿ. ಅದು ಕಾರ್ಬನ್ ಫೈಬರ್, ಕಾರ್ಬನ್ ಆದ ಕಾರಣ ಕಾರ್ಬನ್ ಮೂಲಕ ವಿದ್ಯುತ್ ಪ್ರವಾಹ ನಡಿಬಹುದು. ಆದರೆ ಅದನ್ನು ಯಾರೂ ಪ್ರಯೋಗ ಮಾಡಲಿಕ್ಕೆ ಕೂಡ ಹೋಗಬಾರದು. ಎರಡನೆಯದ್ದು ನಮ್ಮ ತೋಟದಲ್ಲಿರುವ ಹೊಂಡಗಳು ಮತ್ತು ಕಣಿಗಳು, ಆ ಬಗ್ಗೆ ಯಾಕಂದ್ರೆ ನಾವು ದೋಟಿಯ ತುದಿಯನ್ನು ನೋಡಿಕೊಂಡು ದೋಟಿಯನ್ನು ಕೊಂಡೋಗುವ ಹಂತದಲ್ಲಿ ಅವುಗಳಿಗೆ ಬಿದ್ದು ಬಿಟ್ಟರೆ ಅಪಾಯ, ಅದು ಕೂಡ ಅಪಾಯ. ಮತ್ತೊಂದು ದೋಟಿಯ ಜಾಗ್ರತೆ ಕೂಡ ನಾವು ಮಾಡಬೇಕಾಗ್ತದೆ. ಯಾಕಂದರೆ ದೋಟಿ ಕಲ್ಲಿನ ಮೇಲೆ ಬಿದ್ದು ಬಿಟ್ಟರೆ ತುಂಡಾಗ್ಬೋದು, ಅದರ ಕ್ಲ್ಯಾಂಪ್ ಒಂದು ತುಂಡಾಗಿಬಿಟ್ರೆ ಅದಕ್ಕೆ ಸುಮಾರು 500 ರೂಪಾಯಿಯಷ್ಟು ರೇಟ್ ಇದೆ, ಅದು ಕೂಡ ಖರ್ಚು ಬರ್ತದೆ. ತುಂಬ ಜಾಗ್ರತೆಯಲ್ಲಿ ಅದನ್ನು ಉಪಯೋಗ ಮಾಡಿದರೆ ಯಾವ ಕೆಲವು ಕಾಲ ಅದು ಕೆಲವು ವರ್ಷಗಳಲ್ಲಿ ಅದರಲ್ಲಿ ಕೆಲಸ ಮಾಡಬಹುದು ಆ ವಿಶ್ವಾಸ ನಮಗಿದೆ. ಇನ್ನು ಈಗ ವೈಯಕ್ತಿಕ ಸುರಕ್ಷತೆಗೆ ಬಂದಾಗ ಈಗ ಆ ಗೊನೆ ತಲೆಗೆ ಬೀಳುವಂತಹ ಒಂದು ಸಾಧ್ಯತೆ ಆಗ್ಬೋದು, ಪೈಪಿನ ಮೂಲಕವೇ ಅದು ಬರುವಂತಹದ್ದಿರ್ಬೋದು, ಇಂಥ ಸಮಸ್ಯೆಗಳೆಲ್ಲ ಬರ್ತವ? ಕಾರ್ಬನ್ ಫೈಬರ್ ದೋಟಿಯಲ್ಲಿ ಆ ಸಮಸ್ಯೆಗಳು ಬರುವುದಿಲ್ಲ. ದೋಟಿಯ ಮೂಲಕವೇ ಅಡಿಕೆ ಗೊನೆ ಬರುವ ಸಿಸ್ಟಮ್ ಇಲ್ಲ. ಯಾಕಂದ್ರೆ ಅಭ್ಯಾಸ ಇಲ್ಲದವನು ಅದನ್ನು ಆ ರೀತಿ ಮಾಡಿದರೆ ಬರುವ ಸಾಧ್ಯತೆ ಇದೆ. ಆದರೆ ಕೊಯ್ಲು ಮಾಡುವ ಹಂತದಲ್ಲಿ ಅದನ್ನು ತುಂಬ ಚಾಕಚಕ್ಯತೆಯಿಂದ ಕೊಯ್ಲು ಮಾಡುವ ಕಾರಣ ಅದು ಯಾರು ಕೊಯ್ಲು ಮಾಡ್ತಾರೆ ಅವನನ್ನು ಮುಂದಕ್ಕೆ ಅಂದರೆ ಮರದ ಬುಡಕ್ಕೆ ಬೀಳ್ತದೆ. ಆ ತುಂಬ ಜಾಗ್ರತೆ, ಸ್ವಲ್ಪ ದೂರದಲ್ಲಿ ನಿಂತು ಮಾಡಲಿಕ್ಕೆ ಅವಕಾಶ ಇದೆ. ಅದು ತುಂಬ ಸರಳ ಮತ್ತು ಸುರಕ್ಷಿತ ವಿಧಾನ. ಆಮೇಲೆ ಈಗ ಕೊಯ್ಲು ಮಾಡುವಂತಹ ಸಂದರ್ಭದಲ್ಲಿ ಸರಿಯಾದಾಗಿ ಹಣ್ಣಾಗಿರುವಂತಹ ಗೊನೆಗಳಿಗೆ ಮಾತ್ರ ಕತ್ತಿ ಬೀಳಬೇಕು. ಹೌದು, ಅದರ ಪಕ್ಕದಲ್ಲಿರುವಂತಹ ಒಂದು ಅರೆಕಾಯಿಯೋ ಅಥವಾ ಎಳೆಯ ಕಾಯಿಗಳಿಗೆ ಗೊನೆಗೆ ಬೀಳಬಾರದು. ಈ ಮುನ್ನೆಚ್ಚರಿಕೆಯನ್ನು ಹೇಗೆ ವಹಿಸಬೇಕು? ಇದು ತುಂಬ ನಿಮ್ಮ ಮುಖ್ಯ ಪ್ರಶ್ನೆ. ಯಾಕಂದರೆ ಹೆಚ್ಚಿನ ನಮ್ಮ ಈ ಬಿದಿರಿನ ದೋಟಿ ಮೂಲಕ ಕೊಯ್ಲು ಮಾಡುವವರು ಕೂಡ ಎಳೆ ಅಡಿಕೆಗಳನ್ನು ಮತ್ತು ಹಿಂಗಾರವನ್ನು ಎಳೆದು ಹಾಕುವುದು ನಮಗೆ ನಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ಅನುಭವ ಇದೆ. ಆದರೆ ಕಾರ್ಬನ್ ಫೈಬರ್ ದೋಟಿಯ ಮೂಲಕ ನಾವು ಆ ಕೆಲಸವನ್ನು ಮಾಡುವಾಗ ಅಂಥ ತಪ್ಪುಗಳು ಬರುವುದು ತುಂಬ ಕಡಿಮೆ. ಯಾಕಂದರೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಈ ಭಾಗದ ಕರಾವಳಿ ಭಾಗದ ಅಡಿಕೆ ಮರದ ಗೊನೆಗಳಲ್ಲಿ ಒಂದು ಗೊನೆಯಿಂದ ಮತ್ತೊಂದು ಗೊನೆಗೆ ಗ್ಯಾಪ್ ಜಾಸ್ತಿ ಇದೆ. ನಮ್ಮ ಉತ್ತರ ಕನ್ನಡದ ಯಾವುದು ಮೂರೂರು ಕಲ್ಲಬ್ಬೆ ಆಗಿರ್ಬೋದು, ಶಿರಸಿ ಆಗಿರ್ಬೋದು, ಆ ಕಡೆಗಳಲ್ಲಿ ಗೊನೆಗಳು ತುಂಬ ಹತ್ತಿರ ಹತ್ತಿರ, ಅವರಿಗೆ ನಮ್ಮಿಂದ ತುಂಬ ಹೆಚ್ಚು ಕಷ್ಟ ಇದೆ. ಅಲ್ಲಿ ಸಲೀಸಾಗಿ ಈ ಕೆಲಸವನ್ನು ಮಾಡ್ತಾರೆ ಅವರು. ಕಾಯಿಗಳು ಬೀಳದಾಗೆ, ಎಳೆಯ ಅಡಿಕೆ ಸಿಂಗಾರಗಳು ಬೀಳದಾಗೆ ಅವರು ಜಾಗ್ರತೆಯಲ್ಲಿ ಅದನ್ನು ಮಾಡ್ತಾ ಇದ್ರು. ನಮಗೆ ಮೂರೂರು ಕಲ್ಲಬ್ಬೆಯ ಆರ್ ಜಿ ಹೆಗಡೆ ಮತ್ತು ರಮೇಶ್ ಭಟ್ಟು ಇಲ್ಲಿ ನಮ್ಮ ಈ ಒಟ್ಟು 14 ಕಡೆ ನಾವು ಶಿಬಿರಗಳನ್ನು ಮಾಡಿದ್ದೇವೆ. ಇಲ್ಲಿ ಅದನ್ನು ತುಂಬ ಸಲೀಸಾಗಿ ಕಲಿಸಿಕೊಟ್ಟಿದ್ದಾರೆ ಅವರು. ತುಂಬ ಚಾಕಚಕ್ಯತೆಯಿಂದ ಹೇಗೆ ಕೊಯ್ಲು ಮಾಡ್ಬೋದು, ಕೊಯ್ಲು ಮಾಡುವ ಹಂತದಲ್ಲಿ ಹೇಗೆ ನಿಲ್ಲಬೇಕು, ಎಷ್ಟು ದೂರ ನಿಲ್ಲಬೇಕು, ಯಾವ ಆ್ಯಂಗಲ್ನಲ್ಲಿ ನಿಂತು ಕೊಯ್ಲು ಮಾಡಬೇಕು, ಅದನ್ನು ತುಂಬ ವಿಸ್ತಾರವಾಗಿ ಮತ್ತು ಸ್ಪಷ್ಟವಾಗಿ ಕಲಿಸಿಕೊಟ್ಟಿದ್ದಾರೆ. ಅದರಲ್ಲಿಂದಲೇ ನಮಗೆ ನಮ್ಮ ಶಿಬಿರದಲ್ಲಿ ಯಾರು ಭಾಗವಹಿಸಿದ್ದಾರೆ ಅವರಿಗೆ ಇದು ಖಂಡಿತ ಕಷ್ಟ ಆಗಬಾರದು. ಆ ನ್ಯಾಕನ್ನು ಕಲ್ತುಕೊಂಡವರಿಗೆ ಖಂಡಿತ ಕಾರ್ಬನ್ ಫೈಬರ್ ದೋಟಿಯ ಅದರ ಮೂಲಕ ಸಿಂಪಡಣೆ ಆಗ್ಬೋದು, ಕೊಯ್ಲಾಗ್ಬೋದು, ಯಾವುದು ಕಷ್ಟ ಆಗಲಿಕ್ಕಿಲ್ಲ. ಅಷ್ಟು ಚೆಂದಾಗಿ ಅದನ್ನು ಹೇಳಿಕೊಟ್ಟಿದ್ದಾರೆ. ಇನ್ನೊಂದು ವಿಚಾರ, ಈ ಫೈಬರ್ ದೋಟಿಯನ್ನು ಒಂದು ಗೊನೆಯಿಂದ ಇನ್ನೊಂದು ಅಡಿಕೆ ಮರದ ಗೊನೆಗಳಿಗೆ ಸ್ಥಳಾಂತರಿಸುವಂತಹದ್ದು, ಇದನ್ನು ಸರಳೀಕರಿಸುವುದು ಹೇಗೆ ಅಂತ? ಇದು ನಾವು ಕಂಡುಕೊಂಡಾಗೆ ನಾನು ಕೂಡ 14 ಶಿಬಿರಗಳಲ್ಲಿ ಭಾಗವಹಿಸಿದ್ದೇನೆ. ಒಂದು ತೋಟದಲ್ಲಿ ಬೇರೆ ಬೇರೆ ಅಂತರದ ಮರಗಳಿರ್ತವೆ, ಚಿಕ್ಕ ಮರಗಳಿರ್ತವೆ, ದೊಡ್ಡ ಮರಗಳಿರ್ತವೆ. ನಾವು ಸಾಮಾನ್ಯವಾಗಿ ಅದನ್ನು ಅಲ್ಲಿ ತಿಳಿದುಕೊಂಡಾಗೆ ಒಮ್ಮೆ ಎತ್ತರಿಸಿದ ದೋಟಿಯನ್ನು ತಗ್ಗಿಸದೆ ಅದೇ ಗಾತ್ರದ ಮರಗಳ ಕೊಯ್ಲು ಮೊದಲು ಮಾಡುವುದು, ಎರಡನೇ ಹಂತದಲ್ಲಿ ಆ ಎರಡನೇ ಹಂತದ ಮರಗಳಿಗೆ ತರುವುದು, ಕೊನೆಗೆ ಚಿಕ್ಕ ಗಾತ್ರದ ಮರಗಳಿಗೆ ತರುವುದು. ಆ ರೀತಿ ಮಾಡಿದರೆ ಈ ದೋಟಿಯನ್ನು ಎತ್ತರಿಸುವುದು ಮತ್ತು ತಗ್ಗಿಸುವುದು ಆಗಾಗ ಮಾಡುವ ಆ ಒಂದು ಕೆಲಸಗಳು ತಪ್ಪುತ್ತದೆ. ದೋಟಿಯ ಒಟ್ಟು ಅದರ ಏನು ಹೇಳ್ತೇವೆ ನಾವು ಅದರ ಬಾಳಿಕೆಯ ದೃಷ್ಟಿಯಿಂದ ಕೂಡ ಇದು ತುಂಬ ಒಳ್ಳೆಯ ವಿಧಾನ, ಅದನ್ನು ಅನುಸರಿಸ್ತಾ ಇದ್ದಾರೆ. ಯಾಕೆಂದರೆ ಈಗ ಯಾರು ದೋಟಿ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ ಅವರು ಈ ವಿಧಾನವನ್ನು ಅನುಸರಿಸ್ತಾ ಇದ್ದಾರೆ. ಇಲ್ಲಿ ಸಮಸ್ಯೆ ಬರುವುದು ತೋಟದೊಳಗೆ ಕೊಕ್ಕೋ ಮತ್ತು ಎಡೆ ಸಸಿಗಳು ಬಾಳ ಇದ್ದಾಗ ಈ ರೀತಿ ಕೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ. ಯಾವುದು ಒಂದೇ ಅಂತರದ ಮರದ ಕೊಯ್ಲು ಒಮ್ಮೆಲೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆ ಹಂತದಲ್ಲಿ ಬೇಕಿದ್ರೆ ಎತ್ತರಿಸುವುದು ತಗ್ಗಿಸುವುದು ಮಾಡ್ಬೋದು, ಅದು ಎಲ್ಲ ಕಡೆ ಬೇಕಾಗುವುದಿಲ್ಲ. ಕೊಕ್ಕೋ ಗಿಡಗಳು ತುಂಬ ಸಾಂದ್ರವಾಗಿದ್ದ ಕಡೆ ಮಾತ್ರ ಬೇಕಾಗ್ಬೋದು ಅಷ್ಟೇ. ಜೊತೆಗೆ ಗೊನೆಯಿಂದ ಗೊನೆಗೂ ಕೂಡ ಅದನ್ನು ಇಟ್ಟುಕೊಂಡು ಬುಡವನ್ನು ಆ ಕಡೆ ಕೊಂಡೋಗ್ಲಿಕ್ಕೆ ಆಗ್ತದೆ. ಇದು ಬಾರಿ ಸುಲಭವಾಗಿ ನಾನು ಈಗ ಆರ್ ಜಿ ಹೆಗಡೆ ಅವರನ್ನು ಉಲ್ಲೇಖ ಮಾಡಿದೆ. ಅವರು ನಮ್ಮ ಮುಂದೆ ಒಂದು 10-15 ಅಡಿ ದೂರದ ಅಡಿಕೆ ಮರದ ತುದಿ ಭಾಗಕ್ಕೆ ದೋಟಿಯ ತುದಿ ಭಾಗವನ್ನು ತಾಗಿಸಿ ಸಲೀಸಾಗಿ ಎಡದ ಕೈಯಲ್ಲಿ ದೋಟಿಯನ್ನು ಕೊಂಡೋಗ್ತಾರೆ. ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಒಮ್ಮೆಲೆ 15 ಅಡಿ ದೂರಕ್ಕೆ ಈ ದೋಟಿಯನ್ನು ಕೊಂಡೋಗ್ಲಿಕ್ಕೆ ಆಗ್ತಾರೆ. ಅದನ್ನು ಕೂಡ ತುಂಬ ಚೆನ್ನಾಗಿ ಕಲಿಸಿಕೊಟ್ಟಿದ್ದಾರೆ. ಯಾಕೆಂದರೆ ನಮಗೆಲ್ಲ ಈ ಕಾರ್ಬನ್ ಫೈಬರ್ ದೋಟಿ ಈ ಭಾಗಕ್ಕೆ ಹೊಸ್ತು, ಅದನ್ನು ನಮ್ಮ ಮನಸ್ಸಿಗೆ ತುಂಬುದು ಅಂತ ಹೇಳ್ತಾರಲ್ಲ, ಆ ರೀತಿ ಅವರು ತುಂಬಿಕೊಟ್ಟಿದ್ದಾರೆ. ಇನ್ನೊಂದು ವಿಚಾರ, ಈ ಅಡಿಕೆ ಗೊನೆ ಬೀಳುವಂತಹ ಸಂದರ್ಭದಲ್ಲಿ ಅದನ್ನು ಕ್ಯಾಚ್ ಮಾಡುವಂಥದ್ದು, ಹಿಡಿಯುವಂತಹದ್ದು, ಇದಕ್ಕೆ ಯಾವ್ಯಾವ ವಿಧಾನವನ್ನು ಅನುಸರಿಸಲಾಗ್ತದೆ? ಇದು ತುಂಬ ಮುಖ್ಯ. ಯಾಕೆಂದರೆ ನಮ್ಮ ಮಾನವ ಶ್ರಮಗಳನ್ನು ಕಡಿಮೆ ಮಾಡಲಿಕ್ಕೆ ಈ ಆಧುನಿಕ ರೀತಿಯಲ್ಲಿ ಸಾಕಷ್ಟು ವಿಧಾನಗಳಿವೆ. ಈ ಅಡಿಕೆ ಗೊನೆ ಬಿದ್ದು ಒಂದು ಗೊನೆ ಬಿದ್ದು ಅದು ಚಲ್ಲಾಪಿಲ್ಲಿ ಆದಾಗ ಅದನ್ನು ಹೆಕ್ಕಿ ಜೋಡಣೆ ಮಾಡುವುದು ಕೂಡ ಸಣ್ಣ ಕೆಲಸ ಅಲ್ಲ. ಯಾಕೆಂದರೆ ಹುಲ್ಲುಗಳಿರ್ತವೆ, ಕಣಿವೆಗಳಿರ್ತವೆ, ಅವುಗಳೆಲ್ಲ ಬಿದ್ದು ಅಡಿಕೆ ನಷ್ಟ ಆಗೋದು ಕೂಡ ಜಾಸ್ತಿ ಇರ್ತದೆ. ಅದಕ್ಕೆ ಈ ಬಲೆ ಟೈಪನ್ನು ತಂದಿದ್ದಾರೆ. ಮತ್ತು ಉತ್ತರ ಕನ್ನಡದಲ್ಲಿ ಗೋಣಿ ಪಾಟು ಅಂತ ಹಿಡಿದೆ, ಗೋಣಿ ಪಾಟು ಅಂತ ಹಿಡಿತಾರೆ. ಗೋಣಿ ಎರಡು ಗೋಣಿಯನ್ನು ಹೊಲಿದು ಅದನ್ನು ಗೊನೆ ಬೀಳುವ ಹಂತದಲ್ಲಿ ಬಿಸಾಡುವುದು, ಗೊನೆ ಇಲ್ಲಿ ಬೀಳ್ತದೆ ಅಲ್ಲಿಗೆ ಬಿಸಾಡುವುದು. ಆಗ ಒಂದಡಿಕೆ ಕೂಡ ಹೊರಗೆ ಹೋಗದೆ ಗೋಣಿಯೊಳಗೆ ಸಿಗ್ತದೆ. ಅಂದ್ರೆ ಕ್ಯಾಚ್ ಮಾಡ್ಲಿಕ್ಕೆ ಇನ್ನೊಬ್ರು ಜನ ಬೇಕು, ಕ್ಯಾಚ್ ಮಾಡ್ಲಿಕ್ಕೆ ಇನ್ನೊಬ್ರು ಬೇಕು, ಒಬ್ಬ ಕೊಯ್ಲಿಗೆ ಒಬ್ಬ ಕ್ಯಾಚ್ ಮಾಡಲಿಕ್ಕೆ. ತುಂಬ ಒಂದು 5-6 ಜನರ ಕೆಲಸವನ್ನು ಅವರು ಇಬ್ಬರೇ ಮಾಡಿ ಮುಗಿಸ್ತಾರೆ ಅಲ್ಲಿ. ಅದೇ ರೀತಿ ಬಲೆಗಳು ಕೂಡ ಉದ್ದನೆಯ ಒಂದು, ನಾವು ಈ ಚಹಾವನ್ನು ಯಾವ ರೀತಿ ಚಹದ ಹುಡಿಯನ್ನು ಮತ್ತು ಬೇರ್ಪಡಿಸ್ತೇವೆ ಆ ರೀತಿ ಒಂದು ಬರ್ತದೆ ಬಲೆಯ ಟೈಪಲ್ಲಿ. ಅದನ್ನು ಬೀಳುವ ಹಂತದಲ್ಲಿ ಬಲೆಯನ್ನು ಮರದ ಬುಡಕ್ಕೆ ಹಿಡಿದು ಬಿಟ್ಟರೆ ಅದು ಆ ರೀತಿ ಕೂಡ ಒಂದು ರೀತಿಯಲ್ಲಿ ಮೀನಿನ ಬಲೆ ಬೀಸಿದಾಗೆ. ಅದು ಅಲ್ಲದೆ ನಾವು ನಮ್ಮಲ್ಲಿ ಇರುವ ಟರ್ಪಾಲ್ ಆಗ್ಬೋದು, ಹಳೆಯ ಸೀರೆ ಕೂಡ ಆಗ್ಬೋದು, ಇಬ್ಬರು ದೂರ ದೂರ ನಿಂತು ಅದನ್ನು ಹಿಡಿದು ಬಿಟ್ಟರೆ ಅಡಿಕೆ ಗೊನೆಗಳನ್ನು ಆ ರೀತಿ ಹಿಡಿಬೋದು, ನೆಲಕ್ಕೆ ಬಿದ್ದು ಚಲ್ಲಾಪಿಲ್ಲಿ ಆಗುವುದನ್ನು ತಪ್ಪಿಸ್ಬೋದು. ಜೊತೆಗೆ ಬಟ್ಟೆಯನ್ನು ಇಟ್ಟುಕೊಂಡ್ರೆ ಆ ಹೆಕ್ಕುವ ಕೆಲಸಗಳೇ ಇರುವುದಿಲ್ಲ. ಇನ್ನೊಂದು ವಿಷಯ, ಈ ಸಿಂಪರಣೆಗೆ ಸಂಬಂಧಪಟ್ಟಂಥದ್ದು, ಸಾಮಾನ್ಯವಾಗಿ ಗೊನೆಯ ಅಥವಾ ಈ ಸಿಂಗಾರದ ಮೇಲ್ಭಾಗಕ್ಕೆ ಅದು ಸರಿಯಾಗಿ ಸಿಂಪರಣೆ ಆಗುವುದಿಲ್ಲ ಅಂತ ಒಂದು ಅಭಿಪ್ರಾಯ ಇರ್ತದೆ. ಈ ಕಾರ್ಬನ್ ಫೈಬರ್ ದೋಟಿಯಲ್ಲಿ ಹೇಗೆ ವ್ಯವಸ್ಥೆ? ಕಾರ್ಬನ್ ಫೈಬರ್ ದೋಟಿಯಲ್ಲಿ ಈಗ ನಮ್ಮ ಉತ್ತರ ಕನ್ನಡದಿಂದ ಇಲ್ಲಿಗೆ ಒಂದು ವಿಶೇಷ ರೀತಿಯ ಕ್ರಮ ಬಂದಿದೆ, ಈ ಮಿಸ್ಟ್ ಸ್ಪ್ರೇ ಅಂತ. ಅದು ಹನಿ ಹನಿಯಾಗಿ ಸಿಂಪಡಣೆ ಮಾಡುವುದು, ಅದು ಅಡಿಕೆ ಗೊನೆಯ ಮೇಲ್ಭಾಗ ಅಂದರೆ ಅದರ ತೊಟ್ಟಿನ ಭಾಗಕ್ಕೆ ಸರಿಯಾಗಿ ಮದ್ದು ಸಿಂಪಡಣೆ ಆಗ್ತದೆ. ಇದು 100-100 ಯಶಸ್ವಿ ವಿಧಾನ ಕೂಡ. ಯಾಕಂದರೆ ನಮ್ಮ ಇಲ್ಲಿಯ ಈ ಸಾಂಪ್ರದಾಯಿಕ ಈ ಸಿಂಪಡಣಾ ಪದ್ಧತಿಯಲ್ಲಿ ಅದಕ್ಕೆಲ್ಲ ಒಪ್ಪಿಕೊಳ್ಳಲಿಕ್ಕೆ ಇಲ್ಲಿ ಅವರು ತಯಾರಿಲ್ಲ. ಯಾಕಂದ್ರೆ ನಮ್ಮ ಕೃಷಿಕರ ಮತ್ತು ಕಾರ್ಮಿಕರ ಮೈಂಡ್ ಸೆಟ್ ಚೇಂಜ್ ಆಗದೆ ಆ ಹೊಸ ವಿಧಾನ ಅಲ್ಲ ಅಂತ ಹೇಳ್ತಾರೆ. ನಮ್ಮ ಹಿಂದಿನ ತಲೆಮಾರು ಆ ರೀತಿ ಸ್ಪ್ರೇ ಮಾಡ್ತಾ ಇತ್ತು, ಮಿಸ್ಟ್ ಸ್ಪ್ರೇ ಮಾಡ್ತಾ ಇತ್ತು. ಇತ್ತೀಚೆಗೆ ಈ ಕಾರ್ಮಿಕರ ಸಮಸ್ಯೆ ಮತ್ತು ಈ ಕೃಷಿಕರಿಗೆ ಕಾರ್ಮಿಕರ ಜೋಡಣೆ ಕಷ್ಟ ಆದ ಹಂತದಲ್ಲಿ ಬೇಗನೆ ಸ್ಪ್ರೇ ಮಾಡುವ ಉದ್ದೇಶದಿಂದ ಈ ರೀತಿ ಸ್ಪ್ರೇ ಆಯಿತು. ಆದರೆ ಈ ಸ್ಪೀಡ್ ಯಾವುದು ಸ್ಪ್ರೇ ಮಾಡ್ತೇವೆ ನಾವು ಅದು ಪ್ರಯೋಜನಕಾರಿ ಅಲ್ಲ. ಮಿಸ್ಟ್ ಸ್ಪ್ರೇ 100ಕ್ಕೆ 100 ಯಶಸ್ವಿ. ನಾವು ಮೈಲು ತುತ್ತನ್ನು ಕೂಡ ತುಂಬ ಉಳಿತಾಯ ಮಾಡಬಹುದು ಅಂತ ನಾವು ಕಂಡುಕೊಂಡಿದ್ದಾರೆ. 10 ಕೆಜಿ ಮೈಲು ತುತ್ತು ಬೇಕಾಗುವ ತೋಟಕ್ಕೆ 6 ಕೆಜಿಯಲ್ಲೇ ಈ ಸಿಂಪಡಣೆ ಯಶಸ್ವಿಯಾಗಿ ಮಾಡಿ ಮುಗಿಸುವ ಆ ಒಂದು ಹೊಸ ವಿಧಾನ ಇದು. ಶ್ರಮ ಎಷ್ಟರ ಮಟ್ಟಿಗೆ ಉಳಿತಾಯ ಆಗ್ತದೆ ಮತ್ತು ಎಷ್ಟು ವಿಸ್ತಾರದ ಪ್ರದೇಶವನ್ನು ಕವರ್ ಮಾಡ್ಕೋಬಹುದು ಅಂತ ಒಂದೇ ದಿವಸದಲ್ಲಿ ಅಥವಾ ಒಂದು ಗಂಟೆಯಲ್ಲಿ ಈ ಅದನ್ನೇ ಹೋಲಿಕೆ ಮಾಡಿದರೆ ನಮ್ಮ ಈಗ ಇಲ್ಲಿ ಸಾಂಪ್ರದಾಯಿಕವಾಗಿ ಸಿಂಪಡಣೆ ಹೇಗೆ ಮಾಡ್ತಾರೆ ಅದರಲ್ಲಿ ಬೇಗ ಸಿಂಪಡಣೆ ಮಾಡಿ ಮುಗ್ತದೆ. ಯಾಕಂದ್ರೆ ಅವರು ಆ ಕಣ್ಣು ಈ ಸಿಂಪಡಣೆಯ ಮದ್ದು ಹೋಗುವ ಕಣ್ಣು ತೋರ ಇರ್ತದೆ, ಹೆಚ್ಚು ಮದ್ದು ಮುಗಿತದೆ, ಹೆಚ್ಚು ಕವರ್ ಕೂಡ ಆಗ್ತದೆ. ಮಿಸ್ಟ್ ಸ್ಪ್ರೇಯಲ್ಲಿ ತುಂಬ ನಿಧಾನ, ಮದ್ದು ಮುಗಿಯುವುದು ಕಡಿಮೆ. ಆದರೆ ಪ್ರತಿ ಮರದ ಬುಡಕ್ಕೆ ನೀವು ಹೋಗಿ ಮಿಸ್ಟ್ ಸ್ಪ್ರೇ ಮಾಡಬೇಕಾದ ಕಾರಣ 100ಕ್ಕೆ 100 ಯಶಸ್ವಿ ಸಿಂಪಡಣೆ ಆಗ್ತದೆ. ಅದಕ್ಕೆ ನಮ್ಮ ಕೃಷಿಕರು ಮುಖ್ಯವಾಗಿ ತಾಳ್ಮೆ ವಹಿಸಿಕೊಳ್ಬೇಕು. ಯಾಕಂದರೆ ನಾನು ಆಗಲೇ ಉಲ್ಲೇಖ ಮಾಡಿದೆ, ನಮ್ಮ ಕೃಷಿಕರು ಬೆಳೆದ ಫಸಲು ಆ ಮರುವರ್ಷ ಅವನ ಕೈಗೆ ಸಿಗಬೇಕಿದ್ರೆ ಈ ರೀತಿ ತಾಳ್ಮೆ ಅವು ಖಂಡಿತ ವಹಿಸಬೇಕು. ಕಾರ್ಮಿಕರ ಮೈಂಡ್ ಸೆಟ್ಟು ಅವನೇ ಚೇಂಜ್ ಮಾಡಬೇಕು. ನನ್ನ ತೋಟಕ್ಕೆ ಈ ಮಿಸ್ಟ್ ಸ್ಪ್ರೇ ಬೇಕು, ಮಿಸ್ಟ್ ಸ್ಪ್ರೇ ಮೂಲಕ ನನ್ನ ತೋಟದ ಫಸಲು ಉಳಿಬೇಕು, ನೀನು ಮಾಡಿಕೊಡಬೇಕು ಅಂತ ಕಾರ್ಮಿಕರಿಗೆ ಒತ್ತಾಸೆ ಮಾಡಿದರೆ ಖಂಡಿತ ಈ ಮುಂದೆ ಒಂದು ಬದಲಾವಣೆ ಆಗ್ತಾರೆ. ಬದಲಾವಣೆ ಆಗಲೇಬೇಕು, ನಮ್ಮ ಆ ಒಂದು ಆಶಯ ಕೂಡ ಅದೇ. ಈಗ ಸಾಕಷ್ಟು ತರಬೇತಿಯನ್ನು ಈ ಜಾಬ್ ವರ್ಕ್ ಮಾಡುವುದಕ್ಕೆ ನೀವು ಕೊಟ್ಟಿದ್ದೀರಿ ಅಂತ ಹೇಳಿದಿರಿ, ಅಂದರೆ ಕ್ಯಾಂಪ್ಕೋ ಮತ್ತು ಬೇರೆ ಅಡಿಕೆ ಪತ್ರಿಕೆ ಅಂತ ಒಂದು ಸಹಯೋಗದಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ? ಬೇರೆ ಬೇರೆ ತಂಡಗಳು ಈಗಾಗಲೇ ತಯಾರಿ ಆಗಿದೆಯಾ? ಹೇಗೆ? ನಮ್ಮ ವಿಟ್ಲ ಶಿಬಿರಕ್ಕೆ ಬಂದ ಲಕ್ಷ್ಮೀನಾರಾಯಣ ಅಂತ ಪುಣಚದವರು, ಅವರು ನಮ್ಮ ಶಿಬಿರ ಮುಗಿದು ಕೇವಲ ಒಂದೇ ವಾರದಲ್ಲಿ ಪುಣಚ ಸೇವಾ ಸಹಕಾರಿ ಸಂಘದ ಮೂಲಕ ದೋಟಿ ಖರೀದಿ ಮಾಡಿಕೊಂಡರು. ಅವರು ಈಗ ತುಂಬಾ ಕೆಲಸದ ಒತ್ತಡದಲ್ಲಿದ್ದಾರೆ. ಆ ಹಂತದಲ್ಲೇ ಅವರಿಗೆ ಕೊಯ್ಲಿಗೆ ಬಂದಿತ್ತು, ಬೇಡಿಕೆ ಬಂದಿತ್ತು. ಅವರು ಅಲ್ಲೇ ವಿಟ್ಲದಲ್ಲೇ ಕಲಿತವರು, ಅದು ಮೊದಲು ಅವರು ಸಿಂಪಡೆ ಇದು ಕೊಯ್ಲು ಮಾಡಿದವರೇ ಅಲ್ಲ. ಈಚೆ ದೋಟಿಯಲ್ಲಿ ಕೂಡ ನಮ್ಮ ಬಿದಿರ ದೋಟಿಯಲ್ಲಿ ಕೂಡ ಕೊಯ್ಲು ಮಾಡಿದವರಲ್ಲ. ಕಾರ್ಬನ್ ಫೈಬರ್ ದೋಟಿಯನ್ನು ವಿಟ್ಲದಲ್ಲೇ ಹಿಡಿದಿದ್ದವರು ನಮ್ಮ ಸಿಪಿಸರ ಶಿಬಿರದಲ್ಲಿ. ಅವರಿಗೆ ಬೆಳ್ತಂಗಡಿ ಮತ್ತು ಉಪ್ಪಿನಂಗಡಿ ಆ ಕಡೆಯಿಂದ ಮತ್ತೆ ಊರಿನಲ್ಲಿ ಅವರ ಪುಣಚ ಏರಿಯಾದಲ್ಲಿ ಕೂಡ ತುಂಬಾ ಡಿಮಾಂಡ್ ಬಂದಿತ್ತು. ಈಗ ಸಿಂಪಡಣೆಗೆ ಕೂಡ ಡಿಮಾಂಡ್ ಬಂದಿದೆ. ಅವರಿಗೆ ಪುರುಸತ್ತೆ ಇಲ್ಲದ ದಿನಗಳಾಗಿವೆ. ಅದೇ ರೀತಿ ನಮ್ಮ ಬೆಳ್ಳಾರಿ ಬದಿಯಲ್ಲಿ ಪರಿಸರದಲ್ಲಿ ಕಾಸರಗೋಡಿನ ಬದಿಯಡ್ಕ ಆ ಪರಿಸರದಲ್ಲಿ ಕಾವು ಪರಿಸರದಲ್ಲಿ ನಾವು ಶಿಬಿರದಲ್ಲಿ ನಮ್ಮ ಶಿಬಿರಾರ್ಥಿಗಳು ಭಾಗವಹಿಸಿದ್ದಾರೆ. ಅವರು ದೋಟಿ ಖರೀದಿ ಅವರೇ ಸ್ವತಃ ಮಾಡುವುದು ಒಂದು ವಿಷಯ, ಇನ್ನೊಂದು ಕೃಷಿಕರು ಅವರ ಪರಿಸರದ ಕೃಷಿಕರು ದೋಟಿ ಖರೀದಿ ಮಾಡಿ ಅವರನ್ನು ಕರೆಯುವುದು. ಈ ರೀತಿ ಕೆಲಸಗಳು ಆಗ್ತಾ ಇದೆ, ಈ ಬದಲಾವಣೆಗಳಾಗ್ತಾ ಇದೆ. ಅದು ಕೃಷಿಕರಿಗೂ ಇದು ಮುಂದಿನ ಬದಲಾವಣೆ ಖಂಡಿತ, ಇದು ಅನಿವಾರ್ಯ. ಈ ಕಾರ್ಬನ್ ಫೈಬರ್ ದೋಟಿ ಅನಿವಾರ್ಯ ಅಂತ ಅನಿಸಿದೆ. ಕಾರ್ಮಿಕರಿಗೂ ಕೂಡ ಅನಿಸ್ತಾ ಇದೆ, ಅದು ತುಂಬ ನಿಧಾನವಾಗಿ ಅನಿಸ್ತಾ ಇದೆ. ಯಾಕಂದರೆ ಈಗಾಗಲೇ ಮರ ಹತ್ತಿ ಸಿಂಪಡಣೆ ಮತ್ತು ಕೊಯ್ಲು ಮಾಡುವ ಯಾರು ಹಿರಿಯ ಕಾರ್ಮಿಕರಿದ್ದಾರೆ ಅವರು ಕೂಡಲೇ ಇದಕ್ಕೆ ಒಗ್ಗಿಕೊಳ್ಳುವುದಿಲ್ಲ. ಅವರಿಗೆ 1-2 ವರ್ಷ ಇದನ್ನು ನೋಡಿ ಆಗಬೇಕಷ್ಟೇ. ಬದಲಾವಣೆ ನಿಧಾನಕ್ಕೆ ಬರ್ತಾ ಇದೆ ಅವರ ಮೂಲಕ. ಅದರ ಸಾಂಪ್ರದಾಯಿಕವಾಗಿ ಕೊಯ್ಲು ಮತ್ತು ಸಿಂಪಡಣೆ ಮಾಡ್ತಾ ಇದ್ದವರು ಏನು ಹೇಳ್ತಾರೆ ಇದರ ಬಗ್ಗೆ? ಸಾಂಪ್ರದಾಯಿಕವಾಗಿ ಕೊಯ್ಲು ಮಾಡ್ತಾ ಇದ್ದವರು, ನಾವು ಕೆಲವು ಶಿಬಿರಕ್ಕೆ ಅವರನ್ನು ವಿಶೇಷವಾಗಿ ಕರೆಸಿದ್ದೆವು, ಯಾಕಂದರೆ ಬದಲಾವಣೆ ಅವರ ಮೂಲಕವೂ ಬರಲಿ ಅಂತ. ಆದರೆ ಅವರು ಕೊಯ್ಲನ್ನು ತುಂಬ ಪ್ರೀತಿಯಿಂದ ಒಪ್ಪಿಕೊಳ್ತಾರೆ, ಇದು ಸುಲಭ ಅಂತ ಹೇಳ್ತಾರೆ. ಸಿಂಪಡಣೆ ಬರುವಾಗ ಅದು ಮಿಸ್ಟ್ ಸ್ಪ್ರೇ ಸಿಂಪಡಣೆ ಬರುವಾಗ ದೂರ ಉಳಿತಾರೆ. ನಾವು ವಿಚಾರಿಸಿದೆವು ಯಾಕೆ ನೀವು ಈ ರೀತಿ ವರ್ತನೆ ತೋರಿಸ್ತೀರಿ ಅಂತ. ಅವರು ಹೇಳೋದು ನಾವೆಲ್ಲ ಡ್ರಮ್ ಲೆಕ್ಕಾಚಾರದಲ್ಲಿ ಸಿಂಪಡಣೆ ಮಾಡ್ತೇವೆ, ಇದು ನಮ್ಮ ಡ್ರಮ್ ಲೆಕ್ಕಾಚಾರಕ್ಕೆ ಸರಿ ಹೊಂದುವುದಿಲ್ಲ, ಆದ ಕಾರಣ ನಮಗೆ ಇದಷ್ಟು ಇಷ್ಟ ಇಲ್ಲ ಅಂತ ಹೇಳಿದರು. ಇದನ್ನೇ ನಾನು ಉಲ್ಲೇಖ ಮಾಡಿದ್ದೆ, ಯಾಕೆಂದರೆ ನಮ್ಮ ಕೃಷಿಕರ ಮೈಂಡ್ ಸೆಟ್ ಇದಕ್ಕೆ ಬದಲಾವಣೆಗೆ ತರಬೇಕು. ನನಗೆ ಸಿಂಪಡಣೆ ಮಿಸ್ಟ್ ಸ್ವೀನ್ ಸಿಂಪಡಣೆಯೇ ಬೇಕು, ಇದು ನನ್ನ ಕೃಷಿಯ ಮುಂದಿನ ನಮ್ಮ ಭವಿಷ್ಯವನ್ನು ನಿರ್ಧರಿಸ್ತದೆ ಎಂಬ ಒಂದು ದೃಷ್ಟಿಕೋನ ಇದ್ದರೆ ಎರಡೂ ಕೂಡ ಎರಡೂ ವಿಭಾಗ ಕೂಡ ಕೃಷಿ ವಿಭಾಗ ಮತ್ತು ಕಾರ್ಮಿಕ ವಿಭಾಗ ಬದಲಾವಣೆಯ ಹಂತಕ್ಕೆ ಒಗ್ಗಿಕೊಳ್ತವೆ. ಇನ್ನು ಈ ಕಾರ್ಬನ್ ಫೈಬರ್ ದೋಟಿ ಅನ್ನುವಂಥದ್ದು ಖರ್ಚಿನ ಲೆಕ್ಕಾಚಾರಕ್ಕೆ ಬಂದಾಗ ಹೆಚ್ಚು ವೆಚ್ಚದಾಯಕ ಅಂತ ಹೇಳುವಂಥ ಒಂದು ಮಾತು, ಎಲ್ಲರಿಗೂ ಕೂಡ ಅದನ್ನು ಖರೀದಿ ಮಾಡಿ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗದೇ ಹೋಗಬಹುದು ಅಂತ, ಈ ಬಗ್ಗೆ ಕಾರ್ಮಿಕ ವಲಯದಿಂದ ನೋಡಿದರೆ ಈ ಮಾತು ಸಹಜ ಹೌದು ಕೂಡ. ಯಾಕಂದರೆ ಸುಮಾರು 60-70 ಸಾವಿರ ಒಮ್ಮೆಲೆ ನಾವು ದೋಟಿಗೆ ಖರ್ಚು ಮಾಡಬೇಕಾಗ್ತದೆ. ಕಷ್ಟ, ಯಾಕಂದರೆ ಈಗಾಗಲೇ ಕೊಯ್ಲು ಮಾಡುವ ಸಿಂಪಡಣೆ ಮಾಡುವವರು ಕೂಡ ಅವರಿಗೆ ಸುಲಭ ಸಂಪಾದನೆ ಇದ್ದರೂ ಕೂಡ ಉಳಿತಾಯ ದೃಷ್ಟಿಯಿಂದ ನಾವು ಧೈರ್ಯವಾಗಿ ಹೇಳುವ ಹಾಗಿಲ್ಲ. ಆದರೆ ಕೃಷಿಕನಿಗೆ ಇದು ಕಷ್ಟ ಅಲ್ಲ, ಮಧ್ಯಮ ವಲಯದ ಕೃಷಿಕ ಆಗಿರ್ಬೋದು, ಯಾರೇ ಆಗಿರ್ಬೋದು. ಯಾಕಂದರೆ ಅಡಿಕೆಗೆ ನಾನು ಎಲ್ಲ ಶಿಬಿರಗಳಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದೆ, ಅವರು ಸಬ್ಸಿಡಿಯ ಕಡೆಗೆ ನೀವು ಅದನ್ನು ತಲೆ ಹಾಕಬೇಡಿ. ಯಾಕಂದರೆ ನೀವು ಅಡಿಕೆಗೆ ಒಳ್ಳೆ ಧಾರಣೆ ಇದೆ, ಇದು ಒಮ್ಮೆ ಖರ್ಚು ಮಾಡಿ ನೀವು ಒಂದು ಎರಡು ಚೀಲ ಅಡಿಕೆಯನ್ನು ಮಾರಾಟ ಮಾಡಿ ಹೊಸ ದೋಟಿ ಖರೀದಿ ಮಾಡಿ, ನಿಮಗೆ ಅದು ಎರಡೇ ವರ್ಷದಲ್ಲಿ ಆ ದೋಟಿಯ ಖರ್ಚು ಬರ್ತದೆ ಎಂಬುದನ್ನು ನಾನು ಉಲ್ಲೇಖ ಮಾಡಿ ಅವರಿಗೆ ತೋರಿಸಿದ್ದೆ. ಆ ಬದಲಾವಣೆಗಳು ಆಗ್ತಾ ಇದೆ. ಈಗ ಎದುರಿಸುವಂತಹ ಒಂದು ಸವಾಲುಗಳು ಏನೇನು ಕಾರ್ಬನ್ ಫೈಬರ್ ದೋಟಿಯಲ್ಲಿ, ಮತ್ತು ಇದನ್ನು ಯಾವ ರೀತಿ ಸುಧಾರಣೆ ಮಾಡ್ಕೋಬಹುದು ಅಂತ? ಕಾರ್ಬನ್ ಫೈಬರ್ ದೋಟಿಯಲ್ಲಿ ಈಗ ಎದುರಿಸುತ್ತಿರುವ ಸಮಸ್ಯೆ ಅಂದರೆ ಅದು ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಎಂಬುದು. ಆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಎಂಬುದು ನಮಗೆ ಅದು ತರಬೇತಿಯಲ್ಲಿ ಬರುವುದು. ಯಾಕಂದರೆ ಒಂದು ನಾವು ಕೊಡುವ ಒಂದು ದಿವಸದ ತರಬೇತಿ ಆಗಿರ್ಬೋದು, ಮೂರು ದಿವಸದ ತರಬೇತಿಯಲ್ಲಿ ಆಗಿರ್ಬೋದು, ಅದು ಕೇವಲ ನಾವು ಈ ವಾಹನ ಕಲಿಯುವಾಗ ಎಲ್ ಬೋರ್ಡ್ ಕೊಟ್ಟ ಹಾಗೆ ಅದು ಪರಿಪೂರ್ಣತೆ ಬರುವುದಿಲ್ಲ. ಅದು ನಿತ್ಯ ಅದನ್ನು ಬಳಕೆ ಮಾಡಿ ಪ್ರಯೋಜನ ಪ್ರಾಕ್ಟೀಸ್ ಬರಬೇಕಷ್ಟೇ, ಖಂಡಿತ ಬರ್ತದೆ. ಬ್ಯಾಲೆನ್ಸ್ ಏನೂ ಕಷ್ಟ ಆಗುವುದಿಲ್ಲ. ನಮ್ಮ ತರಬೇತುದಾರರು ಕೂಡ ಅದನ್ನು ಹೇಳ್ತಾ ಇದ್ರು, ಅವರ ನಮ್ಮ ಪಾದ ಮತ್ತು ನಮ್ಮ ತೊಡೆ ಎರಡೇ ಆ ದೋಟಿಯ ಬ್ಯಾಲೆನ್ಸ್ ಅನ್ನು ನಿಯಂತ್ರಿಸ್ತಾರೆ ಎಂಬುದನ್ನು ಅವರು ಮಾಡಿ ತೋರಿಸಿದ್ದಾರೆ. ಯಾಕಂದರೆ ಅದನ್ನೆಲ್ಲ ಕಲಿತುಕೊಂಡರೆ ಒಂದು ವಾರದಲ್ಲೇ ಬ್ಯಾಲೆನ್ಸ್ ಬಂದುಬಿಡ್ತದೆ, ಏನು ಸಮಸ್ಯೆ ಆಗುವುದಿಲ್ಲ. ಅದನ್ನು ನಾವು ಒಂದು ದೋಟಿಯ ವೈಫಲ್ಯ ಅಂತ ಹೇಳುವಾಗಿಲ್ಲ. ದೋಟಿ ಒಳ್ಳೆದಿದೆ, ಗಟ್ಟಿ ಇದೆ, ಮತ್ತು ನಮ್ಮ ಜಾಗ್ರತೆಯಿಂದ ನಾವು ಬಳಕೆ ಮಾಡಬೇಕಾದ್ದು ಮುಖ್ಯ. ಇನ್ನೊಂದು ಕೊನೆಯ ಪ್ರಶ್ನೆಯನ್ನು ಕೇಳಬೇಕು, ಬಹುಶಃ 70-80 ಅಡಿ ಎತ್ತರಕ್ಕೆ ಹೋಗ್ತದೆ ಸರಿ, ಅಷ್ಟು ದೂರಕ್ಕೆ ಸೂಕ್ಷ್ಮ ದೃಷ್ಟಿ ಇರ್ತದ ಅಂತ? ಇದು ತುಂಬ ಮುಖ್ಯ ಪ್ರಶ್ನೆ. ಈ ಕೊಯ್ಲಿನ ಹಂತದಲ್ಲಿ ಇದು ಸತ್ಯ ಕೂಡ. ಎತ್ತರದ ಮರಗಳು ಸಾಧಾರಣವಾಗಿ ನಾವು ಈಗ ಶಿಬಿರದ ಮಾಡುವ ಹಂತದಲ್ಲಿ ನಮಗೆ 60-65 ಅಡಿ ಎತ್ತರದ ಮರಗಳು ಸಿಕ್ಕಿವೆ. 80 ಅಡಿಯ ಮರಗಳು ಇರ್ಬೋದು, ಯಾಕಂದರೆ ಅಲ್ಲಿ ನಾವು ಒಂದು ಹೇಳೋದು ಸೂಕ್ಷ್ಮ ದೃಷ್ಟಿ ಇಲ್ಲದವರು ಆ ಕೊಯ್ಲು ಮಾಡುವಾಗಿಲ್ಲ ಎತ್ತರದ ಮರಗಳು, ಯಾಕಂದರೆ ಕಾಣುವುದಿಲ್ಲ ಅವರಿಗೆ. ಮತ್ತೊಂದು ಬಿಸಿಲಿನ ಹಂತದಲ್ಲಿ ಕಾಣುವುದಿಲ್ಲ, ಬಿಸಿಲು ಬೀಳುವ ಹಂತದಲ್ಲಿ ಗೊನೆಯ ಬುಡ ಯಾವುದು ಅಂತ ಕಾಣುವುದಿಲ್ಲ. ಇದಕ್ಕೆ ಒಂದು ಸಮಸ್ಯೆ ಇದೆ, ಯಾಕಂದರೆ ಈ 80 ಅಡಿ ಮರದ ಮರಗಳು ಒಂದು ತೋಟದಲ್ಲಿ ಕೇವಲ ಬೆರಳೆಣಿಕೆ ಇರಬಹುದು, ಅದರ ಕೊಯ್ಲು ಮಾಡದಿದ್ದರೂ ಸಮಸ್ಯೆ ಬರುವುದಿಲ್ಲ. ಮತ್ತೊಂದು ಸಿಂಪಡಣೆ ಕೂಡ ಅದಕ್ಕೆ ಅಗತ್ಯ ಬರುವುದಿಲ್ಲ, ಯಾಕಂದರೆ ಅದು ಗಾಳಿ ಬೆಳಕು ಎಲ್ಲವನ್ನೂ ಪಡೆದಿರ್ತದೆ, ಅದಕ್ಕೆ ರೋಗಗಳು ಕೂಡ ಬರುವುದಿಲ್ಲ. ಆದರೆ ಸರಿಯಾಗಿ ದೃಷ್ಟಿ ಇರುವವರು, ದೃಷ್ಟಿ ಕಾಣುವವರು, ದೃಷ್ಟಿ ಶುದ್ಧ ಇರುವವರಿಗೆ ಏನು ಸಮಸ್ಯೆ ಆಗುವುದಿಲ್ಲ. 80 ಅಡಿ ಎತ್ತರದ ಮರಗಳಿದ್ದರೂ ಕೊಯ್ಲು ಮಾಡಬಹುದು, ಸಿಂಪಡಣೆ ಕೂಡ ಮಾಡಬಹುದು. ಬೈನಾಕ್ಯುಲರ್ ನಂತದ್ದು ಏನಾದರೂ ಬರುವ ಸಾಧ್ಯತೆ ಉಂಟಾ? ಶಿರಸಿ ಕಡೆ ಯಾರೋ ಇದರ ಬಗ್ಗೆ ಒಂದು ಪ್ರಯತ್ನದಲ್ಲಿದ್ದಾರೆ, ಮುಂದೆ ಖಂಡಿತ ಬರಬಹುದು. ಬೈನಾಕ್ಯುಲರ್ ಕ್ಯಾಮರಾ ಫಿಟ್ ಮಾಡಿ, ದೋಟಿಯ ತುದಿಗೆ ಕ್ಯಾಮರಾ ಫಿಟ್ ಮಾಡಿ, ಕೈಯಲ್ಲಿ ಎಡಗೈಯಲ್ಲಿ ಮೊಬೈಲ್ ಇಟ್ಟು ಅದಕ್ಕೆ ಲಿಂಕ್ ಕೊಟ್ಟು ಅದನ್ನು ನೋಡ್ತಾ ಇದ್ದಾರೆ. ಆದರೆ ಈ ವಿಧಾನ ಸ್ವಲ್ಪ ಕಷ್ಟ, ಯಾಕಂದರೆ ಕೊಯ್ಲಿನ ಹಂತದಲ್ಲಿ ಅಡಿಕೆ ಗೊನೆಗಳು ತಾಗುವುದು, ಯಾಕಂದರೆ ಸೂಕ್ಷ್ಮ ಕ್ಯಾಮರಾಗಳಿಗೆಲ್ಲ ತೊಂದರೆ ಆಗ್ಬೋದು ಅಂತ ನಾವೊಂದು ಯೋಚನೆ ಮಾಡ್ತೇವೆ. ಆದರೆ ಮುಂದೆ ಈ ನಮ್ಮ ಹೊಸತನಗಳು ಬರುವಾಗ ಖಂಡಿತ ಹೊಸತನಗಳು ಇನ್ನಷ್ಟು ಬರ್ತವೆ. ಕನ್ನಡಕ ರೀತಿಯಲ್ಲಿ ಕೂಡ ಬೈನಾಕ್ಲನ್ನು ಫಿಟ್ ಮಾಡಬಹುದು ಬರ್ಬೋದು. ಈಗ ಈ ಸಾಕಷ್ಟು ಕಡೆಯಲ್ಲಿ ನೀವು ಶಿಬಿರವನ್ನು ಮಾಡಿದಿರಿ ಅಂತ ಹೇಳಿದ್ರಿ, ರೈತರ ಒಂದು ಪ್ರತಿಕ್ರಿಯೆ, ಒಂದು ಪಾಲ್ಗೊಳ್ಳುವಿಕೆ ಹೇಗಿದೆ? ನಾವು ಒಟ್ಟು 14 ಕಡೆ ಈ ಶಿಬಿರಗಳನ್ನು ಮಾಡಿದ್ದೇವೆ. ಶಿಬಿರಾರ್ಥಿಗಳು ಅದರಲ್ಲಿ ಬಂದದ್ದು ಕೇವಲ 3-4 ಕೋಆಪರೇಟಿವ್ ಸೊಸೈಟಿಗಳ ಶಿಬಿರಗಳಲ್ಲಿ ಮಾತ್ರ, ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿಕರು ಬಂದಿದ್ದಾರೆ. ಕೆಲವು ಸೊಸೈಟಿಗಳಲ್ಲಂತೂ 150-200 ಕೃಷಿಕರು, ಪರಿಸರದ ಕೃಷಿಕರು ಬಂದು ಭಾಗವಹಿಸಿದ್ದಾರೆ. ಕಾರ್ಬನ್ ಫೈಬರ್ ದೋಟಿಯನ್ನು ಕೈಯಲ್ಲಿ ಹಿಡಿದಿದ್ದಾರೆ, ಯಾಕಂದರೆ ಅವರಿಗೆ ಅದೊಂದು ಭಾರಿ ವಿಶೇಷ ಸಾಧನ ಅಂತ ಅನಿಸಿಬಿಟ್ಟಿದೆ. ತುಂಬ ಭಾರ ಇರ್ಬೋದು, ತುಂಬ ಕಷ್ಟ ಅಂತ ಆ ಒಂದು ಭಾವನೆ ಇತ್ತು. ಆದರೆ ಅದು ಕೈಯಲ್ಲಿ ಹಿಡಿದು ಕೇವಲ 4 ಕೆಜಿ ತೂಕ ಇದೆ ಎಂಬ ಒಂದು ಅರಿವು ಅವರಿಗಾದಾಗ ಅದರಲ್ಲೇ ಅವರ ದೊಡ್ಡ ನೆಗೆಟಿವಿಟಿ ಹೋಗಿ ಬಿದ್ದು ಬಿಟ್ಟಿದೆ. ಯಾಕಂದರೆ ಇದನ್ನು ನಾವು ಬಳಕೆ ಮಾಡ್ಬೋದು, ಕೊಯ್ಲು ಮಾಡ್ಬೋದು, ಸಿಂಪಡಣೆ ಮಾಡ್ಬೋದು ಎಂಬುದನ್ನು ಆ ಕೃಷಿಕರೇ ಅಲ್ಲಿ ಬಂದು ಅರಿತುಕೊಂಡಿದ್ದಾರೆ. ಇದು ನಮ್ಮ ಒಟ್ಟು ಆಂದೋಲನಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತ ನಾನು ತಿಳ್ಕೊಳ್ತೇನೆ. ಯಾಕಂದರೆ ಕಾರ್ಮಿಕರ ಮೂಲಕ ಕೃಷಿಕರಿಗೆ ತಲುಪುವುದಕ್ಕಿಂತ ನೇರವಾಗಿ ಕೃಷಿಕರಿಗೆ ಈ ಶಿಬಿರಗಳು ತಲುಪಿದ್ದು ದೊಡ್ಡ ಒಂದು ವಿಷಯ. ಬಹಳ ಸಂತೋಷ ಶಂಕರನಾರಾಯಣ ಖಂಡಿಗೆಯವರೇ. ಅಡಿಕೆ ಬೆಳೆಯಲ್ಲಿ ಸಿಂಪರಣೆ ಮತ್ತು ಕೊಯ್ಲಿನ ಒಂದು ಸವಾಲುಗಳು ಏನೇನು, ಹಾಗೂ ಇತ್ತೀಚಿನ ಬೆಳವಣಿಗೆಯಾಗಿ ಈ ಕಾರ್ಬನ್ ಫೈಬರ್ ದೋಟಿ ಇದರ ಒಂದು ಉಪಯೋಗ ಹೇಗೆ ಆಗ್ತಾ ಇದೆ, ತರಬೇತಿ ನೀಡುವಂತಹದ್ದು ಅಥವಾ ಒಂದು ಜಾಬ್ ವರ್ಕ್ ತಂಡವನ್ನು ತಯಾರು ಮಾಡುವಂತಹದ್ದು, ಈ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಅಡಿಕೆಗೆ ಸಿಂಪಡಣೆ ಮತ್ತು ಕೊಯ್ಲು, ಸವಾಲುಗಳು ಮತ್ತು ಪರಿಹಾರ, ಇದರ ಬಗ್ಗೆ ಕ್ಯಾಂಪ್ಕೋ ಉಪಾಧ್ಯಕ್ಷರಾದ ಶಂಕರ ನಾರಾಯಣ ಭಟ್ ಖಂಡಿಗೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ರೈತ ಬಾಂಧವರೇ, ಇದೀಗ ಕೃಷಿ ಮಾಹಿತಿ ಕೇಳೋಣ. ಸಾಮಾನ್ಯವಾಗಿ ಕೊಕ್ಕೋ ಬೆಳೆಯನ್ನು ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಬೆಳೆಯಲಾಗುತ್ತದೆ. ಹಾಗಾಗಿ ಮುಖ್ಯ ಬೆಳೆಗೆ ಹಾನಿಯಾಗದ ಹಾಗೆ ಮಾಡುವುದಕ್ಕೆ ಕೊಕ್ಕೋ ಗಿಡದ ಆಕಾರ ಮತ್ತು ಹರಡುವಿಕೆಯನ್ನು ನಿಯಂತ್ರಣದಲ್ಲಿ ಇಡಬೇಕು.

ಭತ್ತ ಆಮದು ಕ್ವಿಂಟಾಲಿಗೆ 1,700 ರಿಂದ 1,800 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,000 ರಿಂದ 4,100 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 3,700 ರಿಂದ 3,800 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 3,500 ರಿಂದ 3,700 ರೂಪಾಯಿ